ಪಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗಳು ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ರಾಯಚೂರು ಜಿಲ್ಲಾ ಉತ್ಸವದ ಕುರಿತು ಸಿಂಧನೂರಿನ ಶಾಸಕರಾದ ಶ್ರೀ ಹಂಪನಗೌಡ ಬಾದರ್ಲಿ ಅವರಿಂದ ಸಂದೇಶ. ಜಿಲ್ಲಾ ಉತ್ಸವವನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದು ಈ 3 ದಿನಗಳ ಒಂದು ಸಂಭ್ರಮವನ್ನ ಅನೇಕ ಹಿರಿಯ ಕಲಾವಿದರು, ಸಾಹಿತಿಗಳು, ಸಂಗೀತಗಾರರು, ಕ್ರೀಡಾಪಟುಗಳು ಮತ್ತು ಇನ್ನಿತರ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನತೆ ಭಾಗವಹಿಸಿ ಈ ಒಂದು ಜಿಲ್ಲಾ ಉತ್ಸವವನ್ನು ಆಚರಣೆ ಮಾಡತಕ್ಕಂಥ ಉತ್ಸವವನ್ನು ಭಾಳ ಸಂಭ್ರಮದಿಂದ ತಾವೆಲ್ಲರೂ ಭಾಗವಹಿಸಿ ಆಚರಣೆ ಮಾಡಬೇಕು ಒಂದು ಮನವಿ ಮಾಡುವುದರ ಜೊತೆಗೆ ಕ್ರೀಡೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು ಮತ್ತು ಕವಿಗೋಷ್ಠಿ, ರೈತರ ಗೋಷ್ಠಿ, ಈಗ ಇನ್ನಿತರ ಇದೇ ರೀತಿ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆ ಮತ್ತು ಪಕ್ಕಪಕ್ಕದ ಜಿಲ್ಲೆ ಎಲ್ಲ ಗಣ್ಯರು, ರೈತರು, ಮಹಿಳೆಯರು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ 3 ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿಯನ್ನು ಮಾಡಿಕೊಡ್ತೇನೆ. ನಮಸ್ಕಾರ ಎಲ್ಲರಿಗೂ, ಬನ್ನಿ ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಬನ್ನಿ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಸುರ ಲೋಕಕ್ಕೆ ತೋರುವ ಎನ್ನಯ ಭಾರತ ಸುರ ಎನ್ನಯ ಮಾತಾ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾತಾ ಭಾರತ ಸುರ ಲೋಕಕ್ಕೆ ತೋರುವ ಎನ್ನಯ ಮಾತಾ ಭಾರತ ಸುರ ಕೇಳೋ ತಾತ ಕರಸಿದ ಪರಿಯೇನು ಜನಗಾನೇ ಬೀಳನ್ನ ಮುಂದೆ ಪಾಲ ದನ್ನಿಗ ಕರಿಸೋ ಧಾತ್ರಿ ಪಾಲ ದನ್ನಿಗ ಕರಿಸೋ ಕೇಳೋ ತಾತ ಕರೆಸಿದ ಪರಿ ಜನಗಾನೆ ಬೇಳನ್ನ ಮುಂದೆ ಧಾತ್ರಿ ಪಾಲ ದನ್ನಿಗ ಕರಿಸೋ ಧಾತ್ರಿ ಪಾಲ ದನ್ನಿಗ ಕರಿಸೋ ಕರಸಿದ ಪರಿ ಏನು ಜನಗಾನೆ ಬೇಳನ್ನ ಮುಂದೆ ಧಾತ್ರಿ ಪಾಲ ದನ್ನಿಗ ಕರಿಸೋ ಧಾತ್ರಿ ಪಾಲ ದನ್ನಿಗ ಕರಿಸೋ ಕರೆಸಿದ ಪರಿ ಏನು ಜನಗಾನೆ ಬೆಳನ್ನ ಮುಂದೆ